ಶಿಫಾರಸು ಮಾಡಿದ ಪ್ರಮಾಣದ ಪೋಷಕಾಂಶಗಳನ್ನು ಗಿಡಕ್ಕೆ ನೀಡುವುದರ ಮುಖಾಂತರ ತಮ್ಮ ತೋಟದಲ್ಲಿ ಹೆಚ್ಚಿನ ಫಸಲು ಪಡೆಯಲು ಅವಕಾಶ ಇರುತ್ತೆ. ಹಾಗಾಗಿ ಈ ಮಣ್ಣಿನ ಆಧಾರದ ಮೇಲೆ, ಮಣ್ಣಿನ ಒಂದು ಫಲವತ್ತತೆ ಆಧಾರದ ಮೇಲೆ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ಗಿಡಕ್ಕೆ ನೀಡೋದ್ರ ಮುಖಾಂತರ ರೈತರು ಉತ್ತಮವಾದ ಫಸಲು, ಹೆಚ್ಚಿನ ಫಸಲನ್ನು ಪಡೆಯಲು ಅವಕಾಶ ಇರುತ್ತೆ ಸರ್. ಆಮೇಲೆ ಅಡಿಕೆಗೆ ಸಂಬಂಧಪಟ್ಟಂಗೆ ನಮ್ದು ಶಿಫಾರಸು ಮಾಡಿರೋದೇನಂದ್ರೆ ಆ ಅಡಿಕೆಗೆ 140 ನ್ಯೂಟ್ರಿಯಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ. 100 ನೈಟ್ರೋಜನ್, 40 ಫಾಸ್ಫರಸ್, ಮತ್ತೆ 140 ಪೊಟ್ಯಾಶಿಯಂ, ಇದು ನಮ್ಮ ಶಿಫಾರಸು ಮಾಡಿದ. ಅದಕ್ಕೆ ಸಂಬಂಧಪಟ್ಟಂಗೆ ವಿವಿಧ ಗೊಬ್ಬರಗಳನ್ನ ಹಾಕಿದ್ರೆ ಎಷ್ಟಾಗ್ಬೇಕು ಅಂತ ಒಂದು ಚಾರ್ಟ್ ಇದೆ ಸರ್. ಈಗ ನಾವು ಯೂರಿಯಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ MOP ಹಾಕ್ತಿವಿ ಅಂತ ಆದ್ರೆ ಪ್ರತಿ ಗಿಡಕ್ಕೆ 110 ಗ್ರಾಂ ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್ ಆದ್ರೆ 125 ಗ್ರಾಮ್, ಮ್ಯೂರೇಟ್ ಆಫ್ ಪೊಟ್ಯಾಶ್ 120 ಗ್ರಾಮ್, ಇದನ್ನ ವರ್ಷಕ್ಕೆ 2 ಸಲ ಹಾಕೋದ್ರ ಮುಖಾಂತರ ರೈತರು ನಿರಂತರವಾಗಿ ಸತತವಾಗಿ ಉತ್ತಮವಾದ ಫಸಲನ್ನು ತೆಗೆಯಲು ಅವಕಾಶ ಇದೆ. ಅದೇ ರೀತಿ ನಾವು DAP ಯೂರಿಯಾ MOP ಹಾಕೋದಾದ್ರೆ DAP 50 ಗ್ರಾಮ್, ಯೂರಿಯಾ 90 ಗ್ರಾಮ್, MOP 120 ಗ್ರಾಮ್ ಹಾಕಬೇಕಾಗುತ್ತೆ ವರ್ಷಕ್ಕೆ 2 ಸಲ. ಅದೇ 10-26-26 ಯೂರಿಯಾ MOP ಹಾಕೋದಾದ್ರೆ 10-26-26 77 ಗ್ರಾಮ್, ಯೂರಿಯಾ 92 ಗ್ರಾಮ್, MOP 85 ಗ್ರಾಮ್ ಹಾಕಬೇಕಾಗುತ್ತೆ. ನಾವೇನಾದ್ರೂ 54 ಯೂರಿಯಾ MOP ಹಾಕೋದಾದ್ರೆ 54 135 ಗ್ರಾಮ್, ಯೂರಿಯಾ 65 ಗ್ರಾಮ್, MOP 85 ಗ್ರಾಮ್ ಹಾಕಬೇಕಾಗುತ್ತೆ. ನಾವೇನಾದ್ರೂ 20-20 ಯೂರಿಯಾ MOP ಹಾಕೋದಾದ್ರೆ 20-20-20 100 ಗ್ರಾಮ್, ಯೂರಿಯಾ 65 ಗ್ರಾಮ್, MOP 85 ಗ್ರಾಮ್, ಅದನ್ನು ವರ್ಷಕ್ಕೆ 2 ಸಲ. 74 ಯೂರಿಯಾ MOP ಹಾಕೋದಾದ್ರೆ 74 120 ಗ್ರಾಮ್, ಯೂರಿಯಾ 65 ಗ್ರಾಮ್, MOP 85 ಗ್ರಾಮ್. ಅಥವಾ ನಾವೇನು 94 ಯೂರಿಯಾ MOP ಹಾಕೋದಾದ್ರೆ 94 105 ಗ್ರಾಮ್, ಯೂರಿಯಾ 65 ಗ್ರಾಮ್, MOP 85 ಗ್ರಾಮ್. ಈ ಏನಿದೆ ರೆಕಮೆಂಡೆಡ್ ಫರ್ಟಿಲೈಸರ್ಸ್ ನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಗಿಡಗಳಿಗೆ ನೀಡಬೇಕಾಗುತ್ತೆ. ಮಣ್ಣಿನಲ್ಲಿ ಏನಾದ್ರೂ ನ್ಯೂಟ್ರಿಯಂಟ್ ಅಮೌಂಟ್ ಕ್ವಾಂಟಿಟಿ ಜಾಸ್ತಿ ಇದ್ರೆ ಅದನ್ನ ಕಮ್ಮಿ ಮಾಡಿ ಅದಕ್ಕೆ ರೈತರು ಪ್ರತಿ 2 ವರ್ಷಕ್ಕೊಂದ್ಸಲಿ ಮಣ್ಣು ಪರೀಕ್ಷೆ ಮಾಡೋದ್ರ ಮುಖಾಂತರ ತಮ್ಮ ಮಣ್ಣಿನಲ್ಲಿರುವ ನೈಜ ಪೋಷಕಾಂಶಗಳ ಆಧಾರದ ಮೇಲೆ ಈ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಹೆಚ್ಚುವರಿಯಾಗಿ. ರೋಹಿತರೆ, ಈಗ ಈ ಒಂದು ಬೆಳೆಯಲ್ಲಿ ಪ್ರಮುಖವಾಗಿ ತಾವು ರಾಸಾಯನಿಕ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸಾವಯವ ಒಂದು ಕ್ರಮಗಳಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ಪೋಷಕಾಂಶಗಳ ಮೂಲ ಎರಡಿರುತ್ತೆ, ಮೊದಲು ಒಂದು ಸಾವಯವ ಮೂಲ, ಇನ್ನೊಂದು ರಾಸಾಯನಿಕ ಮೂಲ. ಈಗ ಸಾವಯವ ಮೂಲಕ್ಕೂ ರಾಸಾಯನಿಕ ಮೂಲಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ, ಸಾವಯವ ಮೂಲದಲ್ಲಿ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇರುತ್ತೆ, ಅದು ನಿಧಾನವಾಗಿ ಬಿಡುಗಡೆ ಆಗುತ್ತೆ. ಬಟ್ ಆದ್ರೆ ಸಾವಯವ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಮಣ್ಣಿನ ಆರೋಗ್ಯ ಕಾಪಾಡಿ ಗಿಡಗಳಿಗೆ ಬೇಕಾದ ಪ್ರಮಾಣದಲ್ಲಿ ಪೋಷಕಾಂಶ ಬಿಡುಗಡೆ ಆಗುತ್ತೆ ಅದು ನಿಧಾನವಾಗಿ. ರಾಸಾಯನಿಕ ಗೊಬ್ಬರದ ಆದ್ರೆ ಆತರ ಇರಲ್ಲ, ಅದು ಪೋಷಕಾಂಶದ ಪ್ರಮಾಣ ಅಧಿಕವಾಗಿರುತ್ತೆ, ಗಿಡಗಳಿಗೆ ಶೀಘ್ರವಾಗಿ ಸಿಗುತ್ತೆ. ಆದ್ರೆ ಗಿಡಗಳಿಗೆ ಬೇಕಾದ ಪೋಷಕಾಂಶ ಒದಗಿಸುವುದು ಅತಿಯಾದ ಬಳಕೆಯಿಂದ ಮಣ್ಣಿನ ಆರೋಗ್ಯಕ್ಕೆ ಕೆಲವು ಬಾರಿ ಹಾನಿಕರ ಆಗುತ್ತೆ. ಹಾಗಾಗಿ ನಾವು ಸಾವಯವ ಮತ್ತೆ ರಾಸಾಯನಿಕ ಎರಡೂ ಮೂಲಗಳನ್ನು ಬಳಸಿಕೊಂಡು ಸಮಗ್ರ ನಿರ್ವಹಣೆ ಮಾಡೋದ್ರ ಮುಖಾಂತರ ನಾವು ಹೆಚ್ಚಿನ ಫಸಲನ್ನು ತೆಗೆಯಲು ಅವಕಾಶ ಇದೆ. ಯಾವುದು ಒಂದು ಬರೀ ರಾಸಾಯನಿಕನೇ ಅಲ್ಲ, ಸಾವಯವನಲ್ಲಿ ಎರಡನ್ನು ಸಮ್ಮಿಶ್ರಣಗೊಳಿಸಿ ಸಮತೋಲನವಾಗಿ ಬಳಸಬೇಕಂತ ಹೇಳ್ತೀರಾ? ಬೆಳೆಗೆ ಅವಶ್ಯಕತೆ ಇದ್ದಂಗೆ ಬಳಸಬಹುದು. ಈಗ ನಾವೇನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಕ್ಷೇತ್ರ ಭೇಟಿ ಹೋದಾಗ ಅಥವಾ ರೈತರ ಹತ್ರ ಸಂದರ್ಶನ ಮಾಡಕ್ ಹೋದಾಗ ಇಲ್ಲ ವಿಜ್ಞಾನಿಗಳ ಹತ್ರ ಹೋಗಿ ನಾವು ಮಾಹಿತಿ ರೇಡಿಯೋ ಧ್ವನಿ ಮುದ್ರಣಕ್ಕೆ ಹೋದಾಗ ನಾವು ಬೀದಿಯಲ್ಲೆಲ್ಲ ನೋಡ್ತೀವಿ, ರಸ್ತೆ ಪಕ್ಕದಲ್ಲೆಲ್ಲ ನೋಡ್ತೀವಿ ಸರ್, ಈ ಅಡಿಕೆ ಸಿಪ್ಪೆನ ಹಾಗೆ ಬಿಸಾಕಿರೋದು ಅಥವಾ ಅದು ವೇಸ್ಟ್ ಆಗ್ತಕ್ಕಂಥದ್ದು ಅಂದ್ರೆ ಏನೋ ಒಂದು ಇದರಿಂದ. ಸೊ ಈ ಅಡಿಕೆ ಸಿಪ್ಪೆಯಿಂದ ನಾವು ಗೊಬ್ಬರದ ಒಂದ್ ಮಾಡ್ಬೇಕಾದ್ರೆ ಏನ್ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಕಿವಿ ಮಾತು ಹೇಳ್ತೀರಿ? ಸರ್, ಈಗ 1 ಎಕರೆ ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಸರ್. ಯಾಕಂದ್ರೆ ಈಗ ಕೆಲವು ಕಡೆ ನೋಡ್ತಾ ಇದೀವಿ ನಾವು, ರೋಡಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಅಡಿಕೆ ಸಿಪ್ಪೆ ರೋಡಿಗೆ ಹಾಕಿ ಬೆಂಕಿ ಹಾಕಿರ್ತಾರೆ. ಹೌದು ಸರ್. ಅದರಿಂದ ಸುಮಾರು ಅಪಘಾತಗಳಾಗಿ ಎಷ್ಟೋ ಜನ ಸತ್ತೋಗಿರೋಂತ ಸಿಚುವೇಶನ್ ಇರುತ್ತೆ. 1 ಎಕರೆ ಅಡಿಕೆ ತೋಟದಲ್ಲಿ ಸುಮಾರು 600-700 ಕೆಜಿ ಒಣಸಿಪ್ಪೆ ಸಿಗುತ್ತೆ ಸರ್. ಹೌದು. ಒಣಸಿಪ್ಪೆನ ನಾವು ಏನ್ ಮಾಡ್ತೀವಿ, ಅದು ವೇಸ್ಟ್ ಅಂತ ಹೇಳಿ ಹಂಗೆ ಬಿಸಾಕ್ತೀವಿ ಸರ್. ಅದನ್ನೇನಾದ್ರೂ ನಾವು ಒಣಸಿಪ್ಪೆನ ಒಂದು 2-3 ತಿಂಗಳು ಹಂಗೆ ಬಿಟ್ಟು ಅದನ್ನ ಬಿಸಿಲಲ್ಲಿ ಒಣಗಿಸಿ ಹಸಿ ಅಡಿಕೆ ಹಾರ್ವೆಸ್ಟ್ ಆದ್ಮೇಲೆ ಅದನ್ನ ಆಮೇಲೆ ಅದನ್ನ ಕಾಂಪೋಸ್ಟ್ ಮಾಡೋದ್ರ ಮುಖಾಂತರ ನಾವು 50% ಅಷ್ಟು ಈ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಮ್ಮಿ ಮಾಡಬಹುದು ಸರ್. ಸರ್, ತೆಂಗಿನ ಮರದಲ್ಲಿ ಹರಳು ಉದುರುತ್ತವೆ, ಇದಕ್ಕೆ ಏನು ಪರಿಹಾರ? ಸರ್, ಈಗ ತೆಂಗಿನ ಮರದಲ್ಲಿ ಹರಳು ಉರೋದಕ್ಕೆ ಸುಮಾರು ರೀಸನ್ ಇರುತ್ತೆ. ಒಂದು, ಅದೇನಾದ್ರೂ ನೀವು ಹಾಕಿರೋ 5ನೇ ವರ್ಷದ ಗಿಡ ಆಗಿದ್ರೆ 5ನೇ ವರ್ಷದ ಗಿಡದಲ್ಲಿ ಹಾಕಿರೋ ಗಿಡ ಅವು ಸ್ವಲ್ಪ ಕಾಯಿ ಉದುರಿಸುತ್ತೆ, ಯಾಕೆಂದ್ರೆ ಅದನ್ನ ಬೆಳವಣಿಗೆ ಪೂರ್ಣ ಪ್ರಮಾಣದಲ್ಲಿ ಆಗಿರೋದಿಲ್ಲ. ಹಾಗಾಗಿ 5 ವರ್ಷದಿಂದ ಒಂದು 7 ವರ್ಷದ ತನಕ ಹಿಂಗಾರ ಬಂದಿರೋದ್ರಲ್ಲಿ ಕೆಲವು ಕಾಯಿ ಉದುರುತ್ತೆ, ಅದೊಂದು ಕಾರಣ ಇರುತ್ತೆ ಸಣ್ಣ ಗಿಡ ಆದ್ರೆ. ಇಲ್ಲ ಅಂದ್ರೆ ಹೆಂಗೆ ಅಂದ್ರೆ, ಇನ್ನೊಂದು ರೀಸನ್ ಏನಿರುತ್ತೆ ಅಂದ್ರೆ, ಈಗ ಕಾಯಿ ಉದುರೋದಕ್ಕೆ ಒಣ ಹಿಂಗಾರ, ಆ ಗಿಡದಲ್ಲಿ ಒಣ ಹಿಂಗಾರ ನಾವು ಕಟ್ ಮಾಡಿರಲ್ಲ 5 ವರ್ಷದ ಒಣ ಹಿಂಗಾರನ, ಆ ಒಣ ಹಿಂಗಾರದಲ್ಲಿ ರಸ ಇರುವ ಕೀಟಗಳು ಮತ್ತೆ ಕಾಯಿ ಕೊರೆಯುವ ಕೀಟಗಳು ಮತ್ತೆ ಫಂಗಸ್ ಎರಡೂ ಅಲ್ಲಿ ಆಶ್ರಯ ಪಡ್ಕೊಂಡಿರುತ್ತೆ. ಏನ್ ವೇಟ್ ಮಾಡ್ಕೊಂಡ್ರೆ ಹೊಸ ಹಿಂಗಾರ ಬರೋದು, ನಾನು ಯಾವಾಗ ತಿಂತೀನಿ ಅಂತ ಕಾಯ್ಕೊಂಡು ಅಲ್ಲಿ ಕಾಯ್ತಾ ಕೂತಿರುತ್ತೆ. ಆ ಕಾರಣಕ್ಕೂ ಅಲ್ಲಿ ನಿಮ್ಗೆ ಕಾಯಿ ಉದುರುತ್ತೆ. ಆ ಬಿದ್ದಿರೋ ಕಾಯಿನ ಓಪನ್ ಮಾಡಿ ನೀವು ಅಲ್ಲೇನಾದ್ರೂ ಒಂದು ಒಂದು ಸೂಜಿ ತರ ಏನಾದ್ರು ಕಪ್ಪು ಕಲರ್ ಏನಾದ್ರು ಚುಚ್ಚಿದಂಗಾಗಿದ್ರೆ ಆ ಟೋಪಿ ತೆಗೆದು ನೋಡಿದಾಗ ಅಲ್ಲಿ ಅವಾಗ ಅದು ರಸ ಈರ್ ಬಿದ್ದಿದ್ರೆ ನೀವು ಅದಕ್ಕೆ ಯಾವ್ದಾರ ಇನ್ಸೆಕ್ಟಿಸೈಡ್ ನ ಸ್ಪ್ರೇ ಮಾಡಬೇಕಾಗತ್ತೆ, ಇಮಿಡಾಕ್ರೋಪಿಡ್ ಅಥವಾ ಕ್ಲೋರೋಪೈರಿಪಾಸು ಈ ತರ. ಅದಕ್ಕೂ ಮುಂಚೆ ನೀವು ಏನಾದ್ರೂ ತುಂಬಾ ಕಾಯಿ ಉದುರ್ತಾ ಇದೆ ಅಂತಂದ್ರೆ ನೀವು ಸಾಫು ಪ್ಲಸ್ ಕ್ಲೋರೋಪೈರಿಪಾಸು ಒಂದು ಸ್ಪ್ರೇ ಕೊಡಬಹುದು. ಸಾಫು 1 ಲೀಟರ್ಗೆ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ, ಕ್ಲೋರೋಪೈರಿಪಾಸ್ 3 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಆ ಒಂದು ಗೊನೆಗೆ ಸ್ಪ್ರೇ ಮಾಡೋದ್ರಿಂದ ಈ ಉದುರೋದು ಕಮ್ಮಿ ಆಗುತ್ತೆ. ಆಮೇಲೆ ಕೆಲವು ಸಲ ನೀರಿನ ಅಭಾವದಿಂದನೂ ನೀರಿನ ಕೊರತೆಯಿಂದನೂ ಕಾಯಿ ಉದುರುತ್ತೆ. ಆಮೇಲೆ ಸೂಕ್ತ ಪ್ರಮಾಣದಲ್ಲಿ ಪೋಷಕಾಂಶ ನೀಡಲಿಲ್ಲ ಅಂತಂದ್ರೂ ಕಾಯಿ ಉದುರುತ್ತೆ. ಈ ತರ ಯಾವ ಕಾರಣದಲ್ಲಿ ಕಾಯಿ ಉದುರಿದೆ ಅನ್ನೋದ್ರ ಮೇಲೆ ಆಮೇಲೆ ಈಗ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ರೈತರ ಸಂಘ ಕೇಂದ್ರದ ತೋಟಗಾರಿಕೆ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಅಥವಾ ತಾಲೂಕು ಮಟ್ಟದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನು ಭೇಟಿ ಮಾಡಿ ತಾಂತ್ರಿಕ ಪರ್ಯಾಯ ಪಡೆದುಕೊಳ್ಳಲು ಕೋರುತ್ತೇವೆ. ಅಡಿಕೆ ಬೆಳೆಗೆ ಬರುವ ಪ್ರಮುಖ ರೋಗಗಳು ಮತ್ತೆ ಅದರ ಒಂದು ನಿರ್ವಹಣೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಸರ್. ಸರ್, ಅಡಿಕೆ ಬೆಳೆಯಲ್ಲಿ ಈಗ ಬಹಳ ರೋಗ ಕೀಟಬಾಧೆ ಇರುತ್ತದೆ. ಅದರಲ್ಲಿ ಮುಖ್ಯವಾಗಿ ಅಡಿಕೆ ಬೆಳೆಯಲ್ಲಿ ರೋಗಗಳಿಗೆ ಬಂದ್ರೆ ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗ ಬಹಳ ಮುಖ್ಯವಾದ ಪ್ರಾಮುಖ್ಯವಾದ ಇದಾಗುತ್ತೆ. ಯಾಕಂದ್ರೆ ರೈತರು ಆ ಒಂದು ಕೊಳೆ ರೋಗದ ಬಾಧೆಯಿಂದನೇ ತುಂಬಾ ಫಸಲು ಕಳ್ಕೊಂತ ಇದ್ದಾರೆ. ಕೊಳೆ ರೋಗ ಬಿಟ್ರೆ ಅಡಿಕೆಯಲ್ಲಿ ಸುಳಿ ಕೊಳೆ ರೋಗ ಅಂತಿದೆ. ಈಗ ಮಳೆ ಜಾಸ್ತಿ ಆದ್ರೆ ಸುಳಿಲಿ ಅದು ಕೊಳತು, ಮಳೆಗಾಲ ಮುಗಿದ ಮೇಲೆ ಸುಳಿ ಕೊಳತು ಹೋಗುತ್ತೆ, ಗಿಡ ಸತ್ತೋಗುತ್ತೆ. ಇದು 2ನೇ ರೋಗ ಆಗುತ್ತೆ ಅಡಿಕೆ ಇದರಲ್ಲಿ. ಇದು ಸುಳಿ ಕೊಳೆ ರೋಗ ಆದ್ಮೇಲೆ ಅಣಬೆ ರೋಗ ಅಂತ ಒಂದು ಬರುತ್ತೆ. ಈಗ ಭದ್ರಾವತಿ ಭಾಗದಲ್ಲಿ ಅಣಬೆ ರೋಗ ಅನ್ನೋದು ಈ ಚಾನಲ್ ನೀರನ್ನ ಹಾಕಿ ಅವರು ನೀರ್ ನಿಲ್ಸಿ ಮಾಡಿರ್ತಾರೆ ತೋಟ, ಅದು ಸಾಯಿಲ್ ಬಾರ್ನ್ ಪ್ಯಾಥೋಜನ್, ಅದು ಗ್ಯಾನೋಡರ್ಮ ಅನ್ನೋ ಒಂದು ಶಿಲೀಂಧ್ರದಿಂದ ಬರುವಂತ ಕಾಯಿಲೆ. ಅದನ್ನ ನೀವು ಅಣಬೆ ರೋಗಕ್ಕೂ ಒಂದು ಭಾರಿ ಒಂದು ಮಾರಣಾಂತಿಕ ರೋಗ ಅಡಿಕೆಗೆ ಸಂಬಂಧಪಟ್ಟಂಗೆ. ಅದೇ ರೀತಿ ಹಿಡುಮುಂಡಿಯ ರೋಗ ಅಂತ ಬರುತ್ತೆ, ಅದು ಫಿಸಿಯೋಲಾಜಿಕಲ್ ಡಿಸಾರ್ಡರ್ ಅಂತಾರೆ. ಈಗ ಏನಂದ್ರೆ ಭತ್ತದ ಗದ್ದೆಗಳನ್ನ ಕನ್ವರ್ಟ್ ಮಾಡಿ ತೋಟ ಮಾಡಿರ್ತೀವಿ, ಆ ತೋಟಗಳಲ್ಲಿ ಮಾಡಿರೋ ತೋಟಗಳಲ್ಲಿ ಗಿಡ ಗಣ್ಣು ಸಣ್ಣಗಾಗಿ ಬೇಗ ಸತ್ತೋಗುತ್ತೆ. ಈಗ ನೀವು ಕೆಲವೊಂದು ಭಾಗಕ್ಕೆ ಹೋದ್ರೆ ಅವರು ಗಿಡ ಹಾಕಿ 10ನೇ ವರ್ಷಕ್ಕೆ ಅಲ್ಲಿ ಫಸಲು ಕೊಡಕ್ ಶುರು ಮಾಡುತ್ತೆ, 15 ವರ್ಷಕ್ಕೆ ಗಿಡ ಸಾಯುತ್ತೆ. ಆತರ ಹಿಡುಮುಂಡಿಗೆ ರೋಗಕ್ಕೆ ಏನ್ ಮಾಡ್ಬೇಕು, ರೈತರು ಬಸಿಗಾಲುವೆ ನಿರ್ಮಿಸಿಕೊಂಡು ಸೂಕ್ತ ಪೋಷಕಾಂಶ ಕೊಡಬೇಕು. ಈ ತರ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆಯಿಂದ ಈ ಹಿಡುಮುಂಡಿಗೆ ಕೊಳೆ ರೋಗ ನಿರ್ವಹಣೆಗೆ ರೈತರು 1% ಬೋರ್ಡೋ ದ್ರಾವಣ ಒಂದು 40 ದಿವಸದ ಅಂತರದಲ್ಲಿ ಸ್ಪ್ರೇ ಮಾಡೋದ್ರಿಂದ ಇದನ್ನ ಕೊಳೆ ರೋಗ ಪರಿಣಾಮಕ್ಕೆ ನಿರ್ವಹಿಸಬಹುದು. ಆಮೇಲೆ ಈಗ ಸುಳಿ ಕೊಳೆ ರೋಗಕ್ಕೂ ಅಷ್ಟೇನೆ, ಸುಳಿಗೂ ಸ್ಪ್ರೇ ಮಾಡೋದ್ರಿಂದ ಇದನ್ನ ಕಂಟ್ರೋಲ್ ಮಾಡಬಹುದು. ಆಮೇಲೆ ಅಣಬೆ ರೋಗಕ್ಕೆ ಹೆಂಗೆ ಅಂದ್ರೆ, ಅಣಬೆ ರೋಗಕ್ಕೆ ಸತ್ತ ಗಿಡದನ್ನ ತೆಗೆದ್ಬಿಟ್ಟು ಅದ್ರ ಸುತ್ತ ಒಂದು AMC ಲಿಕ್ವಿಡ್ ಅಂತ ಬರುತ್ತೆ, ಅದನ್ನ ಅದು ಡ್ರೆಂಚ್ ಮಾಡೋದ್ರಿಂದ ಆಮೇಲೆ ಅದಕ್ಕೆ ಈಗ ಸುತ್ತಮುತ್ತ ರೋಗ ಬಾಧಿತ ಗಿಡ ತೆಗೆದು ಸುಟ್ಟು ಸುತ್ತಮುತ್ತದ ಒಂದು 15 ಗಿಡಗಳು ಸೂಕ್ತ ಪೋಷಕಾಂಶ ಕೊಟ್ಟು ಅವಕ್ಕೆ AMC ಲಿಕ್ವಿಡ್ ಈ ತರ ಒಂದು ಸಾವಯವ ಮಾದರಿಯಲ್ಲಿ ಹಾಕೋದ್ರ ಮುಖಾಂತರ ಗಿಡನ ರೋಗದಿಂದ ಕಡಿಮೆ ಮಾಡಬಹುದು. ಪೋಷಕಾಂಶದ ಪ್ರಮಾಣ ನಿಗದಿತ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಸರ್, ಈಗ ಮತ್ತೆ ನಾವು ಏನು ಅಂತಂದ್ರೆ ಈ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಇದರ ಒಂದು ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಇದರ ಒಂದು ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ನಾವು ಬಳಕೆ ಆಗ್ಬೇಕಂತಂದ್ರೆ ಏನೇನು ನಾವು ಅದಕ್ಕೆ ಪದಾರ್ಥಗಳು ಅಂತಂದ್ರೆ ಈಗ ಸಾವಯವ ನಾವು ಹೇಳ್ತೀವಿ ಸರ್, ಟ್ರೈಕೋಡರ್ಮ ಅಂತ ಹೇಳ್ತೀವಿ, ಜೊತೆಗೆ ಸೂಡಮನಸ್ ಅಂತ ಹೇಳ್ತೀವಿ. ಇದರ ಎನ್ರಿಚ್ಮೆಂಟ್ ಅಂತಂದ್ರೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಕ್ಕೆ ಮತ್ತೆ ಒಳ್ಳೆಯ ಒಂದು ಗುಣಮಟ್ಟದ ಬೆಳೆ ತಗೊಳ್ಕೊಳ್ಳಕ್ಕೆ ಮತ್ತೆ ಒಳ್ಳೆಯ ಒಂದು ಫಲಿತಾಂಶ ಪಡೆಯುವುದಾದ್ರೆ. ಸರಿಗ, ಯಾವುದೇ ಒಂದು ನಾವು ವಸ್ತು ಕೊಳೆಯಬೇಕಾದ್ರೆ ಅದರಲ್ಲಿ ಸಾವಯವ ಮತ್ತೆ ಇಂಗಾಲದ ಪ್ರಮಾಣ 1%-30% ಇರಬೇಕು. ಸಾವಯವ ಪ್ರಮಾಣ ಮತ್ತೆ ಇಂಗಾಲದ ಅನುಪಾತ, ಸಾವಯವ ಮತ್ತೆ ಇಂಗಾಲದ ಅನುಪಾತ 1:30 ಇದ್ರೆ ಅದು ಬೇಗ ಕಳೆಯುತ್ತೆ. ಬಟ್ ಈ ಅಡಿಕೆ ಸಿಪ್ಪೆದ ಪ್ರಾಬ್ಲಮ್ ಏನಂದ್ರೆ, ಪ್ರಾಬ್ಲಮ್ ಅಂತಲ್ಲ ಅದರದ್ದು ಗುಣರಕ್ಷಣೆ, ಅದ್ರದ್ದೇನಂದ್ರೆ ಅಡಿಕೆ ಸಿಪ್ಪೆಯಲ್ಲಿ ಮತ್ತೆ ಸಾರಜನಕ ಇಂಗಾಲದ ಅನುಪಾತ 1:110 ಇದೆ. ಬೇರೆ ಕಡೆ 1:30 ಇದ್ರೆ ಇದರಲ್ಲಿ 1:110 ಇದೆ. ಹಂಗಾಗಿ ಅಡಿಕೆ ಸಿಪ್ಪೆ ಕಳಿಯೋದು ಲೇಟು. ಹಾಗಾಗಿ ಏನ್ ಮಾಡ್ತಾರೆ ರೈತರು, ನಮ್ಗೆ ಉಪಯೋಗ ಆಗಲ್ಲ ಅಂತ ಬೀದಿ ಬದಿ ಸೂತು ಅದಕ್ಕೆ ಬೆಂಕಿ ಹಾಕ್ತಾರೆ. ಇದರಿಂದ ನಮ್ಗೆ ಪರಿಸರಕ್ಕೆ ಮಾರಕ ಮತ್ತೆ ವಿವಿಧ ಅವಘಡಗಳು ಆಗ್ತವೆ. ಇದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ, ಒಂದು ಈಗ 1 ಎಕರೆಯಲ್ಲಿ 600-700 kg ಸಿಪ್ಪೆ ಸಿಗುತ್ತೆ. ಸಾಲಿಡ್ ಸಿಮೆಂಟ್ ಬ್ರಿಕ್ಸ್ ನಿಂದ 20 ಅಡಿ ಉದ್ದ, 5 ಅಡಿ ಅಗಲ ಮತ್ತೆ 5 ಅಡಿ ಎತ್ತರದ ನಾವು ಒಂದು ತೊಟ್ಟಿ ಮಾಡ್ಕೊಂಡ್ರೆ, 2 ಸಿಮೆಂಟಿನ ತೊಟ್ಟಿ ಮಾಡಿದ್ರೆ 1 ಎಕರೆಯಲ್ಲಿ ಬರುವಂತ ವೇಸ್ಟ್ ನ ಅದನ್ನ ಡಿಕಂಪೋಸ್ ಮಾಡಕ್ ಸಾಕಾಗತ್ತೆ. ರೈತರು ಏನ್ ಮಾಡ್ಬೇಕು, ಪ್ರತಿ ಇಟಿಕೆ 2 ಇಟಿಕೆ ಆದ್ಮೇಲೆ ಒಂಚೂರು 1-2 ಇಂಚ್ ಗ್ಯಾಪ್ ಕೊಡ್ಬೇಕು, ಯಾಕಂದ್ರೆ ಅದು ಗಾಳಿ ಆಡಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಆಮೇಲೆ ಅದನ್ನ ಏನ್ ಮಾಡ್ಬೇಕು, ನಾವು 2-3 ತಿಂಗಳು ಬಯಲಲ್ಲಿ ಒಣಗಿಸ್ಬೇಕು ಅಡಿಕೆ ಸಿಪ್ಪೆನ. ಬಯಲಲ್ಲಿ ಒಣಗಿಸಿದ್ಮೇಲೆ ಚಾಲಿ ಅಡಿಕೆ ಸಿಪ್ಪಾದ್ರೆ ನೇರವಾಗಿ ಉಪಯೋಗಿಸಬಹುದು. ಇದು 2-3 ತಿಂಗಳು ಒಣಗಿಸಿದ್ಮೇಲೆ ಗುಂಡಿಯ ತಳಭಾಗದಲ್ಲಿ ಸ್ವಲ್ಪ ಒಣ ಎಲೆ ಕೆಂಪು ಮಣ್ಣು ಹಾಕಿ ಆ ತೊಟ್ಟಿಯ 1 ಭಾಗ ಕಾಲು ಭಾಗ ತುಂಬುವವರೆಗೂ ಅಡಿಕೆ ಸಿಪ್ಪೆ ತುಂಬಿ ಅದ್ರ ಮೇಲೆ 1 kg ಯೂರಿಯಾ 1 kg ಸೂಕ್ಷ್ಮ ಜೀವಿಗಳ ಮಿಶ್ರಣ ಹಾಕಿ ಅಡಿಕೆ ಸಿಪ್ಪೆ ಪದರವನ್ನು ಸೆಗಣಿ ಬಗಡದಿಂದ ಚೆನ್ನಾಗಿ ನೆನೆಸಬೇಕು. ನಂತರ 2ನೇ 3ನೇ ಲೇಯರ್ ಇದನ್ನೇ ರಿಪೀಟ್ ಮಾಡಬೇಕು. ಆ ನಂತರದಲ್ಲಿ ತೆಂಗಿನ ಸೋಗೆಯಿಂದ ಇದನ್ನ ಮುಚ್ಚಿಬಿಟ್ಟು ಚಪ್ರ ಮಾಡಿ ಸೂರ್ಯನ ಬಿಸಿಲು ಭಾಗಶಃ ಬೀಳುವಂತೆ ಮಾಡಬೇಕು. ಆ ನಂತರದಲ್ಲಿ 2-3 ದಿನಗಳಿಗೊಮ್ಮೆ ನೀರ್ ಹಾಕಿ ತೇವಾಂಶ ಕಾಪಾಡಿಕೊಳ್ಬೇಕು. ಆಮೇಲೆ ತಿಂಗಳಿಗೊಮ್ಮೆ ಮೂರು ತಿಂಗಳ ಕಾಲ ಈ ಗುದ್ಲಿಯಿಂದ ಅದನ್ನ ಸಿಪ್ಪೆ ತಿರುವಾಕ್ಬೇಕು. ಗುದ್ಲಿಂದ ತಿರುವಾಕಾಗಲಿಲ್ಲ ಅಂತಂದ್ರೆ ಈಗ ಡಿಗ್ಗರ್ ಇಂದನೋ ಅಥವಾ ಯಾವ್ದೋ ಜೆಸಿಬಿ ಇಂದನೋ ಅವಾಗ ರೊಟೇಟ್ ಮಾಡ್ತಾ ಇರ್ಬೇಕು, ಯಾಕಂದ್ರೆ ಫರ್ಟಿಲೈಸೇಷನ್ ನೀಂಟಾಗುತ್ತೆ. ಮೂರ್ ತಿಂಗಳ ನಂತರ ಸ್ವಲ್ಪ ಮೆತ್ತಗಾಗುತ್ತೆ ಸಿಪ್ಪೆ, ಆಗ ಪ್ರತಿ ತೊಟ್ಟಿಗೆ 5 ಕೆಜಿ ಎರೆಹುಳ ಬಿಡಬೇಕು. ಯುರೋಪಿಯನ್ ಎರೆಹುಳ ಆದ್ರೂ ಆಯ್ತು ಅಥವಾ ಲೋಕಲ್ ಎರೆಹುಳನ್ನಾದ್ರೂ ಬಿಡಬಹುದು. ಅದು ನಾವು ಪ್ರತಿ ವಾರ ಅದಕ್ಕೆ ತೆಳ್ಳುಗೆ ಸೆಗಣಿ ಬಗಡೆ ಹಾಕ್ಬೇಕು ಸರ್, ಹಾಕಿ ತೇವಾಂಶ ಕಾಪಾಡ್ಕೊಳ್ಬೇಕು. ಎರೆಹುಳ ಹಾಕಿದ್ಮೇಲೆ ಮತ್ತೆ ಯಾವ್ದು ಮಿಶ್ರಣ ಮಾಡಬಾರ್ದು, ಎರೆಹುಳ ಸಾಯುತ್ತೆ. ಈ ತರ ಅಡಿಕೆ ಸಿಪ್ಪೆಯಿಂದ ಆಗಿ ನಿಮ್ಗೆ ಇದ್ರದ್ದು ಏನು ಅಡಿಕೆ ಸಿಪ್ಪೆ ವಿಶೇಷ ಏನಂದ್ರೆ, ಅಡಿಕೆ ಸಿಪ್ಪೆನ ನಾವೇನೋ ಕಾಂಪೋಸ್ಟ್ ಮಾಡಿದ್ರೆ ನಾವು 50%ರಷ್ಟು ನಾವು ರಾಸಾಯನಿಕ ಬಳಕೆಯನ್ನು ಕಮ್ಮಿ ಮಾಡಬಹುದು. ಇದ್ರಲ್ಲಿ ಹೆಂಗಿದೆ ಅಂದ್ರೆ ಕೊಟ್ಟಿಗೆ ಗೊಬ್ಬರಕ್ಕೂ ಮತ್ತೆ ನಾವು ಇದಕ್ಕೂ ಹೋಲಿಸಿದ್ರೆ ಈಗ ಅಡಿಕೆ ಸಿಪ್ಪೆಲಿ ನೈಟ್ರೋಜನ್ ಪ್ರಮಾಣ 0.86% ಇರುತ್ತೆ, ಫಾಸ್ಫರಸ್ ಪ್ರಮಾಣ ರಂಜಕದ ಪ್ರಮಾಣ 0.58 ಇರುತ್ತೆ, ಪೊಟ್ಯಾಶ್ ಪ್ರಮಾಣ 1.85 ಇರುತ್ತೆ, ಕ್ಯಾಲ್ಸಿಯಂ ಪ್ರಮಾಣ 2.67% ಇರುತ್ತೆ, ಮೆಗ್ನೀಷಿಯಂ ಪ್ರಮಾಣ 1.5 ಇರುತ್ತೆ, ಆಮೇಲೆ ಇದು ಪಿಎಚ್ 7.2 ಇರುತ್ತೆ. ಹಾಗಾಗಿ ಇದು ಕೊಟ್ಟಿಗೆ ಗೊಬ್ಬರ ಹೋಲಿಸಿದ್ರೆ ಬಹಳ ಉತ್ತಮ ಅಂತ ಹೇಳುವ ಗೊಬ್ಬರ. 3 ವರ್ಷದ ಅಡಿಕೆ ಗಿಡ ಹಳದಿಯಾಗಿದ್ದು ಎಲೆಯ ಮೇಲೆ ಕಪ್ಪು ಚುಕ್ಕೆ ಇದ್ದು ಗರಿಗಳು ಉದುರುತ್ತಿವೆ ಸರ್. ಇದು ಒಂದು ಈಗ ಗರಿ ಈ ತರ ಹಳದಿ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಅವರು ಶೀತ ಜಾಗ ಮಾಡಿರ್ಬೇಕು, ಅಕ್ಕಪಕ್ಕದಲ್ಲಿ ಗದ್ದೆ ಇದ್ರೆ ಈ ತರ ಹಳದಿ ಆಗಿರುತ್ತೆ ಸರ್. ಆಮೇಲೆ ಭತ್ತದ ಗದ್ದೆಯಲ್ಲಿ ತೋಟ ಮಾಡಿರುತ್ತೆ, ಸ್ವಲ್ಪ ನೀರಿಂದ ಅಕ್ಕಪಕ್ಕದಲ್ಲ ಶೀತ ಜಾಸ್ತಿ ಇದ್ರೆ ಈ ತರ ಹಳದಿ ಆಗೋ ಚಾನ್ಸ್ ಇರುತ್ತೆ. ರೈತರು ಏನ್ ಮಾಡ್ಬೇಕು, ಈಗ ಅಡಿಕೆ ತೋಟ ಮಾಡಿದ ತಕ್ಷಣ ನೀರಿರೋ ಜಾಗದಲ್ಲಿ ಫಸ್ಟ್ ಅವರು ಬಸಿಗಾಲುವೆ ನೀಟಾಗಿ ಮಾಡ್ಕೊಂಡ್ಬಿಡ್ಬೇಕು, ಯಾಕಂದ್ರೆ ಬಸಿಗಾಲ ನೀಟಾಗಿ ಮಾಡ್ಕೋಬೇಕು. ಆಮೇಲೆ ಈಗ 3 ವರ್ಷದ ಗಿಡ ಅಂದ್ರೆ ಪೋಷಕಾಂಶಗಳನ್ನ ಸೂಕ್ತ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಇವರು ಹೇಳಿದ ಲೆಕ್ಕ ನೋಡಿದ್ರೆ ಅದಕ್ಕೆ ಅವ್ರಿಗೆ ಈಗ ಯಾವ್ದೋ ಇದು ಎಲೆಚುಕ್ಕಿ ರೋಗ ಬಂದಿರಂಗಿದೆ, ಅಂದ್ರೆ ಫಂಗಲ್ ಡಿಸೀಸ್ ಇದ್ದಂಗಿದೆ, ಖಚಿತಪಡಿಸಿಕೊಂಡು ಸ್ಪ್ರೇ ಮಾಡಲು ಕೋರ್ತೇನೆ ಸರ್. ಬಾಳೆ ಬೆಳೆಯಲ್ಲಿ ಸೈಜ್ ಬರ್ತಾ ಇಲ್ಲ, ಏನ್ ಮಾಡ್ಬೇಕು, ಏನ್ ಪ್ರಾಬ್ಲಮ್ ಇದೆ ಸರ್? ಬಾಳೆ ಗಿಡಕ್ಕೆ ಏನಂದ್ರೆ ಒಂದು 5 ತಿಂಗಳ ಆದ ತಕ್ಷಣ ನೀವು ಅದಕ್ಕೆ ಬಾಳೆ ಸ್ಪೆಷಲ್ ಬನಾನಾ ಸ್ಪೆಷಲ್ ಅಂತ ಸಿಗುತ್ತೆ. ಈಗ ಬಾಳೆ ಬೆಳೆಗೆ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನ ನೀಡೋದ್ರ ಮುಖಾಂತರ ಆಮೇಲೆ ಈಗ ಪ್ರತಿ ತಿಂಗಳಿಗೊಂದ್ಸಲಿ 5ನೇ ತಿಂಗಳ ನಂತರದಲ್ಲಿ ಎಲೆಯ ಗರಿ ಕೆಳಭಾಗದಲ್ಲಿ ನೀವು ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡೋದ್ರಿಂದ ನೀವು ಗೊನೆಯನ್ನ ಉತ್ತಮವಾದ ಫಸಲು ಪಡಿಬಹುದಾಗಿರುತ್ತೆ. ಆಮೇಲೆ ಹೆಂಗಂದ್ರೆ ಈಗ ಫಸಲು ಇನ್ನೂ ಜಾಸ್ತಿ ಆಗಕ್ಕೆ ತುತಿ ತೆಗೆದು ಅಲ್ಲಿ ಪೋಷಕಾಂಶಗಳ ಮಿಶ್ರಣ ಅದಕ್ಕೆ ಸೆಗಣಿ ಬಗಡೆ ಜೊತೆ ಮಿಕ್ಸ್ ಮಾಡಿ ಕೆಳಗೆ ಗೊನೆ ಕಟ್ಟೋದ್ರಿಂದ ಫಸಲು ಹೆಚ್ಚಾಗುತ್ತೆ. ಇದರಲ್ಲಿ ನೀವು ಸಂಬಂಧಪಟ್ಟ ನೀವು ಯಾವ ತಾಲೂಕು ಅವ್ರನ್ನ ಸಂಬಂಧಪಟ್ಟ ನೀವು ಹೋಬಳಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ನಿಮ್ಗೆ ಅವರು ತಾಂತ್ರಿಕವಾಗಿ ಮಾಹಿತಿ ಮಾರ್ಗದರ್ಶನ ಕೊಡ್ತಾರೆ. ಈ ನೀವು ಬಾಳೆಗೆ ಮಾತ್ರ ಬಾಳೆ ಸ್ಪೆಷಲ್ ಬಹಳ ಎಫೆಕ್ಟಿವ್ ಇದೆ. ರೈತರು ಬಾಳೆ ಸ್ಪೆಷಲ್ನ ಪ್ರತಿ ತಿಂಗಳಿಗೊಮ್ಮೆ ಅಂತ 5 ತಿಂಗಳ ನಂತರದಲ್ಲಿ ಪ್ರತಿ ತಿಂಗಳಿಗೆ ಒಂದು ಸ್ಪ್ರೇ ಮಾಡೋದ್ರಿಂದ ಉತ್ತಮವಾದ ಫಸಲು ಪಡಿಬಹುದಾಗಿರುತ್ತೆ. ಅಡಿಕೆ ತೋಟ ಮಾಡಿ 4 ವರ್ಷ ಆಯ್ತು, ಬೇಸಿಗೆ ಬಿಸಿಲಿಗೆ ಬಿರುಕು ಬಿಟ್ಟಿವೆ, ಇದಕ್ಕೆ ಪರಿಹಾರ ಏನು ಅಂತ? ಸರಿಯಾ, ಒಂದು ನೀವು ಬೇಸಿಗೆ ಬಿಸಿಲಿಗೆ ಅಂತಂದ್ರೆ ನೀವು ಪಶ್ಚಿಮ ದಿಕ್ಕಿನಲ್ಲಿರೋ ಗಿಡಗಳಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಹೊಡೆತ ಬೀಳುತ್ತೆ. ಆಕ್ಚುಲಿ ನಾವ್ ಹೆಂಗ್ ಮಾಡ್ಬೇಕಂದ್ರೆ ಅಡಿಕೆ ಗಿಡ ನಾಟಿ ಮಾಡ್ಬೇಕಾದ್ರೆ ಉತ್ತರ ದಕ್ಷಿಣಾಭಿಮುಖದಲ್ಲಿ ಉತ್ತರದಿಂದ 35 ಡಿಗ್ರಿ ಪಶ್ಚಿಮಕ್ಕೆ ವಾಲಿಸ್ಕೊಂಡು ಗಿಡ ಕಟ್ಟಿದ್ರೆ ಏನಾಗುತ್ತೆ, ಪಶ್ಚಿಮದ್ದು ಬಿಸಿಲು ಬರೀ ಮೊದಲನೇ ಗಿಡಕ್ಕೆ ಬೀಳುತ್ತೆ, ಎರಡನೇ ಗಿಡ ಮೊದಲನೇ ಗಿಡದ ಅದು ಬಿಸಿಲಿನ ತಡ್ಕೊಂಡು ಅದ್ರ ಕೆಳಗೆ ಬರೋದ್ರಿಂದ ಒಂದು ಇದಾಗತ್ತೆ. ಈಗ ಅವ್ರ ಗಿಡ ನಾಟಿ ಮಾಡಿರೋದ್ರಿಂದ ಅದನ್ನ ನಾವು ಚೇಂಜ್ ಮಾಡಕ್ಕಾಗಲ್ಲ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಪಶ್ಚಿಮದಲ್ಲಿರುವಂತ ಗಿಡಗಳಿಗೆ ಒಂದು ಈ ತೆಂಗಿನ ಸೋಗೆ ಕಟ್ಟಿ ಅಥವಾ ಈ ಬಾಳೆ ಗರಿ ಏನಾದ್ರು ಕಟ್ಟಿ ಅಥವಾ ಸುಣ್ಣ ಒಂದು ಸ್ಪ್ರೇ ಮಾಡೋದ್ರ ಮುಖಾಂತರ ಆ ಕಾಂಡಕ್ಕೆ ಈ ಒಂದು ಬಿಸಿಲಿನ ತೀವ್ರತೆಯನ್ನು ಕಮ್ಮಿ ಮಾಡಬಹುದು. ಅಥವಾ ಬಾಳೆ ಅಥವಾ ಈ ಸಿಲ್ವರ್ ಓಕು ಈ ತರ ಇಲ್ಲ ಅಂದ್ರೆ ಗೊಬ್ಬರದ ಗಿಡ ಈ ತರದ ಈ ಒಂದು ಸಡನ್ ಆಗಿ ನೆರಳು ಬೆಳವಣಿಗೆಯಾಗಿ ನೆರಳು ಬರುವಂತ ಗಿಡಗಳನ್ನ ಹಾಕೋದ್ರ ಮುಖಾಂತರ ಪಶ್ಚಿಮದ ಬಿಸಿಲಿನ ಎಫೆಕ್ಟ್ ನ ಕಮ್ಮಿ ಮಾಡ್ಕೋಬಹುದು. ನಿಮಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ಹೆಸರು ನನ್ನ ರೋಹಿತ್ ಅಂತೇಳಿ, ನನ್ನ ಫೋನ್ ನಂಬರ್ 9449799777 9449979777 ಈ ನಂಬರ್ಗೆ ನನ್ನನ್ನು ಸಂಪರ್ಕಿಸಿ. ಅಡಕೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಎನ್ಆರ್ಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರೋಹಿತ್ ಎಂಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಶಿವಮೊಗ್ಗ ಜಿಲ್ಲೆ ವಿನೋಬನಗರದ ಯುವರಾಜ್ ಮತ್ತು ಸಂಘಟನೆಯಿಂದ ಜನಪದ ಗೀತೆಗಳು. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಕಡ್ಡಿ ಕಡಿಬೇಕ, ಮಡ್ಡಿ ಮುಡಿಬೇಕ, ಹೊಸ ಹೊಲದ ಕಡ್ಡಿ ಕಡಿಬೇಕ, ಮಡ್ಡಿ ಮುಡಿಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಕಡ್ಡಿ ಕಡಿಯಲು ಬೇಕ, ಒಟ್ಟು ಹಾಕಲು ಬೇಕ, ಕಡ್ಡಿ ಕಡಿಯಲು ಬೇಕ, ಒಟ್ಟು ಹಾಕಲು ಬೇಕ, ಗೊಬ್ಬರದ ಬಾಂಡಿ ಬರಬೇಕ, ತೆಳ್ಳಗ ಹರುವ ಬೇಕ, ಗೊಬ್ಬರದ ಬಾಂಡಿ ಬರಬೇಕ, ತೆಳ್ಳಗ ಹರುವ ಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಕಳ್ಳಾಗ ಹರುವಲ್ಲಿ ಒಳ್ಳೊಳ್ಳೆ ಮಳೆಯಾಗಿ, ಕಳ್ಳಾಗ ಹರುವಲ್ಲಿ ಒಳ್ಳೊಳ್ಳೆ ಮಳೆಯಾಗಿ, ಒಳ್ಳೊಳ್ಳೆ ಭೂಮಿ ಹಸಿಯಾಗಿ, ದೈವ ಖುಷಿಯಾಗಿ, ಒಳ್ಳೊಳ್ಳೆ ಭೂಮಿ ಹಸಿಯಾಗಿ, ದೈವ ಖುಷಿಯಾಗಿ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಹದ ನೋಡಿ ಹರಗಬೇಕ, ಹಸಿ ನೋಡಿ ಬಿತ್ತಬೇಕ, ಹದ ನೋಡಿ ಹರಗಬೇಕ, ಹಸಿ ನೋಡಿ ಬಿತ್ತಬೇಕ, ಮುತ್ತಿನ ಕೂರಿಗಿ ಕಟ್ಟಬೇಕ, ಬೀಜ ಬಿಡಬೇಕ, ಮುತ್ತಿನ ಕೂರಿಗಿ ಕಟ್ಟಬೇಕ, ಬೀಜ ಬಿಡಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಜ್ವಾಳ ಕೊಯ್ಯಲು ಬೇಕ, ಗೂಡು ಹಾಕಲು ಬೇಕ, ಜ್ವಾಳ ಕೊಯ್ಯಲು ಬೇಕ, ಗೂಡು ಹಾಕಲು ಬೇಕ, ಮುತ್ತೈದೆಲ್ಲ ಬರಬೇಕ, ತೆನೆಯ ಮುರಿಬೇಕ, ಮುತ್ತೈದೆಲ್ಲ ಬರಬೇಕ, ತೆನೆಯ ಮುರಿಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಜ್ವಾಳ ತೂರಲು ಬೇಕ, ಚೀಲ ತುಂಬಲು ಬೇಕ, ಜ್ವಾಳ ತೂರಲು ಬೇಕ, ಚೀಲ ತುಂಬಲು ಬೇಕ, ಚೀಲದ ಬಾಯಿ ಹೊಲಿಬೇಕ, ಬಂಡ್ಯಾಗ ಹೇರಬೇಕ, ಚೀಲದ ಬಾಯಿ ಹೊಲಿಬೇಕ, ಬಂಡ್ಯಾಗ ಹೇರಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಹೆಸರ ಇಡಬೇಕ, ನಾವು ಮೆರಿಬೇಕ, ಹೊಸ ಹೊಲದ ಹೆಸರ ಇಡಬೇಕ, ನಾವು ಮೆರಿಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಕಡ್ಡಿ ಕಡಿಬೇಕ, ಮಡ್ಡಿ ಮೂಡಿಬೇಕ, ಹೊಸ ಹೊಲದ ಹೆಸರ ಇಡಬೇಕ, ನಾವು ಮೆರಿಬೇಕ, ಹೊಸ ಹೊಲದ ಹೆಸರ ಇಡಬೇಕ, ನಾವು ಮೆರಿಬೇಕ. ಹೂವಾ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ, ಹೂವಾ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ, ಹೂವಾ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ, ಹೂವಾ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ. ಅವನಿಗೆ ಮನೆ ಸಂಧಿ ನಮ್ಮ ಕರುಗಳ ಕಟ್ಟೋದು ಗೊಂದಿ, ಅವನಿಗೆ ಮನೆ ಸಂಧಿ ನಮ್ಮ ಕರುಗಳ ಕಟ್ಟೋದು ಗೊಂದಿ, ಈರಣ್ಣೇರಿದ ನಂದಿ, ಈರಣ್ಣೇರಿದ ನಂದಿ ನಮ್ಮೂರ ಬರಮಜ್ಜಿ ಕೈಯಾಳ ಬಂದಿ, ಈರಣ್ಣೇರಿದ ನಂದಿ ನಮ್ಮೂರ ಬರಮಜ್ಜಿ ಕೈಯಾಳ ಬಂದಿ, ಹೂವಾ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನು ಮ್ಯಾಲೆ, ಹೂವಾ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ. ಬೆಟ್ಟದ ಮ್ಯಾಗಳ ಕಿರುಬ, ಬೆಟ್ಟದ ಮ್ಯಾಗಳ ಕಿರುಬ, ಅದ ನೋಡಿ ಓಡಿ ಬಂದು ನಮ್ಮ ದನ ತರುಬ. ಬೆಟ್ಟದ ಮ್ಯಾಗಳ ಕಿರುಬ, ಅದ ನೋಡಿ ಓಡಿ ಬಂದು ನಮ್ಮ ದನ ತರುಬ. ಪಾಡಾಗಿ ಕುರಿ ಕಾಯೋ ಕುರುಬ, ಪಾಡಾಗಿ ಕುರಿ ಕಾಯೋ ಕುರುಬ, ಪಾಡಾಗಿ ಕುರಿ ಕಾಯೋ ಕುರುಬ, ಹೆಣ್ಣಿನ ತಲೆಗಂದ ನಮ್ಮ ತುರುಬ. ಪಾಡಾಗಿ ಕುರಿ ಕಾಯೋ ಕುರುಬ, ಜಾಣೆಯ ಹೆಣ್ಣಿನ ತಲೆಗಂದ ತುರುಬ. ಹೂವ ಚೆಲ್ಲಾಡುವಾಲೆ ಸಾಲಕ್ಕೆ ಲೋಲ ಹನುಮಂತನ ಮ್ಯಾಲೆ, ಹೂವ ಚೆಲ್ಲಾಡುವಾಲೆ ಸಾಲಕ್ಕೆ ಲೋಲ ಹನುಮಂತನ ಮ್ಯಾಲೆ. ಆಕಾಶದಲ್ ಹಾರೋದು ಹದ್ದು, ಆಕಾಶದಲ್ ಹಾರೋದು ಹದ್ದು, ಅದ ನೋಡಿ ಕೋವಿಗೆ ತುಂಬುತ್ತಾರೆ ಮದ್ದು. ಆಕಾಶದಲ್ ಹಾರೋದು ಹದ್ದು, ಅದ ನೋಡಿ ಕೋವಿಗೆ ತುಂಬುತ್ತಾರೆ ಮದ್ದು. ಎಲ್ಲೆಲ್ ಹೋಗುತ್ತಿ ಕದ್ದು, ಎಲ್ಲೆಲ್ ಹೋಗುತ್ತಿ ಕದ್ದು, ಗುಡ್ಡಳ್ಳಿ ಕೋಲ್ ಹುಡುಗ ಬರ್ತಾನೆ ಎದ್ದು. ಎಲ್ಲೆಲ್ ಹೋಗುತ್ತಿ ಕದ್ದು, ಗುಡ್ಡಳ್ಳಿ ಕೋಲ್ ಹುಡುಗ ಬರ್ತಾನೆ ಎದ್ದು. ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ, ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ. ಕಾಳಿಗೆ ತಕ್ಕ ರೊಕ್ಕ, ಕಾಳಿಗೆ ತಕ್ಕ ರೊಕ್ಕ, ನೆರಮಾನೆ ಬಡವರು ಮಾಡ್ತಾರೆ ದುಃಖ. ಕಾಳಿಗೆ ತಕ್ಕ ರೊಕ್ಕ, ನೆರಮಾನೆ ಬಡವರು ಮಾಡ್ತಾರೆ ದುಃಖ. ಬರಬಂದಿತ್ತೇನಕ್ಕ, ಬರಬಂದಿತ್ತೇನಕ್ಕ, ಈ ಊರಾಗಿರಬಾರದೇ ನಮ್ಮಕ್ಕ. ಬರಬಂದಿತ್ತೇನಕ್ಕ, ಈ ಊರಾಗಿರಬಾರದೇ ನಮ್ಮಕ್ಕ. ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ, ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ. ಹೋಗಿ ಬೆಳೆ ಬರಲಿಲ್ಲ, ಮಳೆ ಹೋಗಿ ಬೆಳೆ ಬರಲಿಲ್ಲ, ಮಳೆ ಹೋದ ಸುದ್ದಿಯಾಗಿ ಬನೇನು ಬಲ್ಲ. ಮಳೆ ಹೋಗಿ ಬೆಳೆ ಬರಲಿಲ್ಲ, ಮಳೆ ಹೋದ ಸುದ್ದಿಯಾಗಿ ಬನೇನು ಬಲ್ಲ. ಉಣ್ಣಕ್ಕೆ ಜ್ವಾಳಿಲ್ಲ, ಉಣ್ಣಕ್ಕೆ ಜ್ವಾಳಿಲ್ಲ, ಮಳೆಗಾಲ ತರಿಸಯ್ಯ ಬೆಟ್ಟದ ಮಲ್ಲ. ಉಣ್ಣಕ್ಕೆ ಜ್ವಾಳಿಲ್ಲ, ಮಳೆಗಾಲ ತರಿಸಯ್ಯ ಬೆಟ್ಟದ ಮಲ್ಲ. ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ, ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ, ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ, ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ, ಸಾಲಂಕಿ ಲೋಲ ಹನುಮಂತನ ಮ್ಯಾಲೆ. ಶಿವಮೊಗ್ಗ ಜಿಲ್ಲೆ ವಿನೋಬ ನಗರದ ಯುವರಾಜ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ಈಗ ಪರಿಸರ ಗೀತೆ ಕೇಳೋಣ. ಆತ್ಮರಿಗೆ ನಮನ, ಸ್ಮರ ಸ್ಮರಿಸ ಬನ್ನಿರಿ ಆ ತ್ಯಾಗಿಗಳ ನೆನವ ಬನ್ನಿರಿ ಆ ಮಹಾತ್ಮರ ಆರಾಧಿಸಿ ಆ ಮಹಾನೀಯರ ಬಲಿದಾನಗೈದ ಮಹಾಪುರುಷರ ನಮನ ನಮನ ಹುತಾತ್ಮರಿಗೆ ನಮನ ರಕ್ಷಣೆಗೆ ದೀಕ್ಷೆಯ ತೋತು ಕಾಡ ಗರ್ಭದಲ್ಲಿ ಗಿಡ ಮರ ನೆಟ್ಟು ಕಾಡ ರಕ್ಷಣೆಗೆ ದೀಕ್ಷೆಯ ತೋತು ಗಿಡ ಮರ ಬೆಳೆಸಿ ಅರಣ್ಯ ಉಳಿಸಿ ಅರಣ್ಯಕ್ಕಾಗಿ ಜೀವ ತೊರೆದವರ ಸ್ಮರಿಸು ಬನ್ನಿರಿ ತ್ಯಾಗಿಗಳ ನೆನವ ಬನ್ನಿರಿ ಆ ಮಹಾತ್ಮರ ನಮನ ನಮನ ಹುತಾತ್ಮರಿಗೆ ನಮನ ಸಂಕುಲದ ರಕ್ಷಣೆಗೆಂದು ವನ್ಯಜೀವಿಗಳು ತನ್ನುಸಿರೆಂದು ಪಕ್ಷಿ ಸಂಕುಲದ ರಕ್ಷಣೆಗೆಂದು ಹಗಲಿರುಳೆನ್ನದೆ ಕಾಡಲ್ಲೇ ಉಳಿದು ಕಳ್ಳ ಬೇಟೆ ನಿಯಂತ್ರಣಗೈದು ಕಾಡಿಗಾಗಿ ಹೋರಾಡಿ ಮಡಿದ ಸ್ಮರಿಸ ಬನ್ನಿರಿ ಆತ್ಯಾಗಿಗಳ ನಮನ ನಮನ ಹುತಾತ್ಮರಿಗೆ ನಮನ ಸ್ಮರಿಸ ಬನ್ನಿರಿ ಆತ್ಯಾಗಿಗಳ ನೆನವ ಬನ್ನಿರಿ ಆ ಮಹಾತ್ಮರ ಆರಾಧಿಸಿಯ ಮಹಾನೀಯರ ಬಲಿದಾನಗೈದ ಮಹಾಪುರುಷರ